ಇದೀಗ ಬಸವ ಕಲ್ಯಾಣ ತಾಲೂಕಿನ ಸುಂಟರನಹಳ್ಳಿ ಗ್ರಾಮದ ಶರಣಪ್ಪ ಜಮಾದಾರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳೋಣ ಅಂತ. ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಕಾಕಬುದ್ಧಿ ಕಡಿಗಾಯಿಸಲಾರದೆ ಲೋಕದ ಗೊಡವಿ ನಿನಗಾಗಬೇಕು, ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು, ಮೂಕನಾಗಬೇಕು ಮಾತು ಕಲಿಯಬೇಕು ಮಾತಿನ ಅರ್ಥ ತಿಳಿಬೇಕು, ಮಾತು ಕಲಿಯಬೇಕು ಮಾತಿನ ಅರ್ಥ ತಿಳಿಬೇಕು, ಮಾತು ಬಲ್ಲ ಮಾನ್ಯಾನಿಯ ಕೂಡ ಮಾತು ಬಲ್ಲಮ ಜ್ಞಾನಿಯ ಕೂಡ ಕೋತಿ ಹಂಗದನ್ನ ತೀರಬೇಕು, ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು. ತತ್ವ ಕಲಿಯಬೇಕು ತತ್ವದ ಅರ್ಥ ತಿಳಿಬೇಕು, ತತ್ವ ಕಲಿಯಬೇಕು ತತ್ವದ ಅರ್ಥ ತಿಳಿಬೇಕು, ತತ್ವ ಬಲ್ಲಮ ಜ್ಞಾನಿಯ ಕೂಡ ತತ್ವ ಬಲ್ಲಮ ಜ್ಞಾನಿಯ ಕೂಡ ಕತ್ತಿ ಹಂಗದನ್ನ ತೀರಬೇಕು, ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು, ಮೂಕನಾಗಬೇಕು ಆಚಳಿಯಬೇಕು ಮನಸ್ಸಿನ ಕೇಸಕಿ ತೊಳಿಬೇಕು, ಆಚಳಿಯಬೇಕು ಮನಸ್ಸಿನ ಕೇಸಕಿ ತೊಳಿಬೇಕು, ಆಚಳಿದು ಮನ ಕೇಸಕಿ ತೊಳಿದು, ಆಚಳಿದು ಮನ ಕೇಸಕಿ ತೊಳಿದು ಗುಡ್ಡಾದ ಮಾಂತನ ಪದ ಹಿಡಿದು, ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು, ಮೂಕನಾಗಬೇಕು ಕಾಕಬೂದಿ ಕಡಿಗಾಯಿಸಲಾರದೆ ಕಾಕಬೂದಿ ಕಡಿಗಾಯಿಸಲಾರದೆ ಲೋಕದ ಗೊಡವಿ ನಿನಗಾಗಬೇಕು ಲೋಕನಾಗಬೇಕು ಜಾಗಿರಬೇಕು ಲೋಕನಾಗಬೇಕು ಜಗದೊಳು ಗಾಗಿರಬೇಕು ಜಗದೊಳು ಗಾಗಿರಬೇಕು ಜಗದೊಳು ಗಾಗಿರಬೇಕು ಹತ್ತಿರ ಶರೀರವಾನೆಂಬಲು ಬೇಡ ಹತ್ತಿರ ಶರೀರವಾನೆಂಬಲು ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಸ್ಥಿರವಲ್ಲ ಕಾಯ ಭವಕ್ಕೆ ಬಂದು ಸ್ವರ್ಗಿ ಸುಖಾಗುಕ ಸ್ವರ್ಗಿ ಸುಖಾಗುಕ ಯಾರಾಡರ ಮಧ್ಯದಿ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಸ್ಥಿರ ಶರೀರವ ನಂಬುದು ಆತ್ಮ ವಿಚಾರವು ಆತ್ಮ ದೊಡಿರತಿ ಪರಮಾತ್ಮನ ಆತ್ಮ ಪರಮಾತ್ಮನ ಪ್ರಾಮಾಣಿಸಿ ಸ್ಥಿರವಲ್ಲ ಸ್ಥಿರವಲ್ಲ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಗುರುಗಳಿಲ್ಲ.